ಶೆಟ್ಟಿಗೇನು ಬಂತಪ್ಪ, ಏ ದೇಶ ದ್ರೋಹಿಣಿ ಮಾಡಿದ ಕರ್ಮ ನಿನ್ನ ಚಿಂತಪ್ಪ. ಕೇಳುತ್ತಿರುವಿರಿ ಕರೆಯ ತಂದ ಹೇಳಾಕಿನ ಬಂಡತಾನದಿಂದ ಬಂದ ಬಂಡತಾನದಿಂದ ಬಂದ ಗಂಡ ಹೆಚ್ಚ ಅನ್ನುವಲ್ತ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಧಾರವಾಡ ತಾಲೂಕು ನಾಯಕನ ಹೋಲಿಕಟ್ಟಿಯ ಲಕ್ಷ್ಮೀಬಾಯಿ ಹರಿಜನ್ ಹಾಗೂ ಮೇಳದವರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಹುಬ್ಬಳ್ಳಿ ಮಾರುಕಟ್ಟೆ ಕಡಲೆಕಾಳು 2010-5010, ಉದ್ದಿನಕಾಳು 6270-6570, ಹೆಸರುಕಾಳು 3451-8309, ಗೆಜ್ಜೆ ಶೇಂಗಾ 3009-4724, ಬಿಳಿಜೋಳ 3,066-4,410, ಈರುಳ್ಳಿ 300-1,500, ಆಲೂಗಡ್ಡೆ 1,300-1,400, ಕುಸುಬೆ 2,701-3,910, ಸೋಯಾಬೀನ್ 4,859-4,929. ಈಗ ಬಾಗಲಕೋಟೆ ಮಾರುಕಟ್ಟೆ, ಕಡಲೆಕಾಳು 4,141, ಗೆಜ್ಜೆ ಶೇಂಗಾ 5,001-7,170, ಮೆಕ್ಕೆಜೋಳ 1,905-2,012, ಸೂರ್ಯಕಾಂತಿ